ದಶಾವತಾರದಲ್ಲಿ ಮೂರನೇ ಅವತಾರ ವರಾಹನ ಅವತಾರ. ವರಾಹನ ಅವತಾರ ಆಗಿರ್ತಕ್ಕಂಥದ್ದು ಭಾದ್ರಪದ ಶುದ್ಧ ತೃತೀಯ. ವರಾಹರೂಪಿ ಪರಮಾತ್ಮನ ಪತ್ನಿ ಧರಣಿದೇವಿ, ಅದಕ್ಕೆ ಧರಣಿಪತಿ ಅಂತ ಅವನು ಕರೆಯೋದು. ನಮ್ಮ ಶರೀರದಲ್ಲಿ ತ್ವಕ್ ಅಥವಾ ಚರ್ಮ ಅಂತ ಏನು ಹೇಳ್ತೀವಿ, ಆ ಇಂದ್ರಿಯಕ್ಕೆ ಅಭಿಮಾನಿ ವರಾಹರೂಪಿ ಪರಮಾತ್ಮ. ಇವನ ಕಾರ್ಯ ಹೇಳಬೇಕು ಅಂದರೆ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಪುರಾಣ ಯಜ್ಞ ಶ್ರಾದ್ದಾದಿ ಕರ್ಮ ಪ್ರವರ್ತಕನಾಗಿ ಯಜ್ಞವರಾಹ ಅಂತಲೇ ಕರೆಸ್ಕೊಳ್ಳೋದು. ಇಂಥ ವರಾಹರೂಪಿ ಪರಮಾತ್ಮನ ಅವತಾರ ಅನ್ನೋದು ಎರಡು ಬಾರಿ ನಡೆಯಿತು ಅಂತ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಮೊದಲನೆಯದು ಆದಿವರಾಹ ಅಥವಾ ಶ್ವೇತವರಾಹ ಅಂತ, ಎರಡನೆಯದು ನೀಲವರಾಹ ಅಥವಾ ಕೃಷ್ಣವರಾಹ ಅಂತ ಕರೆಯುವಂಥದ್ದು. ಆದಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಸ್ವಯಂಭೂ ಮನ್ವಂತರದಲ್ಲಿ, ದ್ವಿತೀಪುತ್ರ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಚಾಕ್ಷುಷ ಮನ್ವಂತರದಲ್ಲಿ. ಈ ರೀತಿಯಾಗಿ ಎರಡು ಬಾರಿ ವರಾಹರೂಪಿ ಪರಮಾತ್ಮನ ಅವತಾರ, ಒಂದು ಸ್ವಯಂಭೂ ಮನ್ವಂತರದಲ್ಲಿ, ಇನ್ನೊಮ್ಮೆ ಚಾಕ್ಷುಷ ಮನ್ವಂತರದಲ್ಲಿ ಆಯಿತು ಅಂತ ಪುರಾಣಗಳು ನಮಗೆ ತಿಳಿಸ್ಕೊಡುತ್ತೆ. ಆದಿ ಹಿರಣ್ಯಾಕ್ಷ ಅಂತ ಅಸುರ, ದ್ವಿತೀಪುತ್ರ ಹಿರಣ್ಯಾಕ್ಷನಲ್ಲಿ ವಿಜಯ ಎಂಬ ದ್ವಾರಪಾಲಕನ ಆವೇಶ ಇರತಕ್ಕಂಥದ್ದು ಅಂತ ಶ್ರೀಮದ್ ಆಚಾರ್ಯ ನಮಗೆ ತಿಳಿಸ್ಕೊಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಬ್ರಹ್ಮನ ಪುತ್ರನಾಗಿರ್ತಕ್ಕಂಥ ಸ್ವಯಂಭೂಮನು ತನ್ನ ತಂದೆಯ ಆಜ್ಞೆಯಂತೆ ಪ್ರಜಾಸೃಷ್ಟಿಯಲ್ಲಿ ತೊಡಗುವುದಕ್ಕೆ ಅನುಮತಿಯನ್ನು ಕೊಟ್ಟು, ಅಂದರೆ ಒಪ್ಪಿಕೊಂಡು ಆಶ್ರಯ ಸ್ಥಾನವನ್ನು ಕಲ್ಪಿಸಿಕೊಡುವಂತೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಆವಾಗ ಭೂಮಿ ಜಲದಲ್ಲಿ ಮುಳುಗಿ ಹೋಗಿರುತ್ತೆ. ಆಗ ಚತುರ್ಮುಖ ಬ್ರಹ್ಮದೇವರು ಪ್ರಳಯ ಜಲವನ್ನೆಲ್ಲ ಪೂರ್ಣವಾಗಿ ಪಾನ ಮಾಡ್ತಾರೆ, ಆದರೂ ಕೂಡ ಪುನಃ ಭೂಮಿ ಪ್ರಳಯ ಜಲದಲ್ಲಿ ಮುಳುಗಿ ಹೋಗುತ್ತೆ. ಆಗ ಭೂಮಿಯನ್ನು ಅಥವಾ ಪೃಥ್ವಿಯನ್ನು ಉದ್ಧಾರ ಮಾಡು ಅಂಥೇಳಿ ಪರಮಾತ್ಮನನ್ನು ಕುರಿತು ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗ ಬ್ರಹ್ಮದೇವರ ನಾಸಿಕದಿಂದ ಅಂಗುಷ್ಟ ಪ್ರಮಾಣವಾಗಿರ್ತಕ್ಕಂಥ ಚಿಕ್ಕ ವರಾಹ ರೂಪದಿಂದ ಪರಮಾತ್ಮ ಶ್ರೀಹರಿ ಅಭಿವ್ಯಕ್ತನಾಗಿ ಕ್ಷಣ ಮಾತ್ರದಲ್ಲಿ ಬೃಹದಾಕಾರನಾಗಿ ಬೆಳೆದು ಪ್ರಳಯ ಜಲದಿಯನ್ನು ಹೊಕ್ಕು ಭೂಮಿಯನ್ನು ತರುವಾಗ ಅದನ್ನು ಪ್ರತಿಭಟಿಸಿರ್ತಕ್ಕಂಥ ಹಿರಣ್ಯಾಕ್ಷ ಎಂಬ ದೈತ್ಯನನ್ನು ತನ್ನ ಕೋರೆದಾಡೆಯಿಂದ ಬಡಿದು ಸಂಹಾರ ಮಾಡ್ತಾನೆ. ಭೂಮಿಯನ್ನು ತನ್ನ ಕೋರೆದಾಡೆಯನ್ನು ಮೇಲೆ ಧರಿಸಿ ಮೇಲೆ ತಂದು ಸ್ಥಾಪನೆ ಮಾಡಿದ ಅಂತ ಈ ರೀತಿಯಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಘಟನೆ ನಡೆದಿದ್ದು ಸ್ವಯಂಭೂ ಮನ್ವಂತರದಲ್ಲಿ. ಪುನಃ ಅದೇ ಹಿರಣ್ಯಾಕ್ಷ ಚಾಕ್ಷುಷ ಮನ್ವಂತರದಲ್ಲಿ ಕಶ್ಯಪರಿಂದ ದಿತಿದೇವಿಯಲ್ಲಿ ಹುಟ್ಟಿ ವಿಷ್ಣು ಪಾರ್ಷದನಾಗಿರ್ತಕ್ಕಂಥ ವಿಜಯನಿಂದ ಅವಿಷ್ಟನಾಗಿ ಹುಟ್ಟುತ್ತಾನೆ. ವಿಷ್ಣು ಪಾರ್ಷದ ಅಂದರೆ ದ್ವಾರಪಾಲಕ ಅಂಥೇಳಿ. ಮತ್ತೆ ಭೂಮಿಯನ್ನು ಅಪಹಾರ ಮಾಡ್ತಾನೆ. ಅಪಹಾರ ಮಾಡಲಿಕ್ಕೆ ಬಂದಾಗ ಪರಮಾತ್ಮ ವರಾಹ ರೂಪದಿಂದಲೇ ಅವನನ್ನು ಅವಾಗ ಕೋರೆದಾಡೆಯಿಂದ ಸಂಹಾರ ಮಾಡ್ದ. ಈ ಚಾಕ್ಷುಷ ಮನ್ವಂತ್ರದಲ್ಲಿ ಅಂಗೈತಳದಿಂದ ಕಿವಿಯ ಬುಡಕ್ಕೆ ಹೊಡೆದು ಅವನನ್ನು ಸಂಹಾರ ಮಾಡ್ದ. ಕೊನೆಗೆ ದರಾದೇವಿಯನ್ನು ಉದ್ಧಾರ ಮಾಡ್ದ ಅಂತ ಪುರಾಣ ತಿಳಿಸ್ತಾ ಇದೆ. ವರಾಹರೂಪಿ ಪರಮಾತ್ಮನ ಅವಯವಗಳಿಂದ ಜ್ಯೋತಿಷ್ಠೋಮಾದಿ ಎಲ್ಲ ಯಜ್ಞಗಳು, ಹಾಗೆ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಕೂಡ ಸೃಷ್ಟಿಯಾದವು. ಆದ್ದರಿಂದ ಯಜ್ಞವರಾಹ ಅನ್ನೋದಾಗಿ ಪರಮಾತ್ಮನನ್ನು ಈ ರೀತಿಯಾಗಿ ಕರೀತಾರೆ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಹಾಗಾದ್ರೆ ಯಜ್ಞ ಅಂದರೆ ಏನು ಅಂತ ಕೇಳಿದ್ರೆ, ದೇವತಾ ಉದ್ದೇಶೇನ ದ್ರವ್ಯ ತ್ಯಾಗ ಅಂತ, ಅದಕ್ಕೆ ಯಜ್ಞ ಅಂತ ಕರೆಯೋದು. ಕೇವಲ ಹವಿಸನ್ನು ಅಗ್ನಿಗೆ ಅರ್ಪಣೆ ಮಾಡೋದು ಮಾತ್ರ ಯಜ್ಞ ಅಂತಲ್ಲ, ದೈನಂದಿನ ನಮ್ಮ ಎಲ್ಲ ಕ್ರಿಯೆಗಳು ಕೂಡ ಯಜ್ಞ ಅಂತ ಆಗಬೇಕು. ಅಂದರೆ ಭಗವತ್ ಪ್ರೀತಿ ಉದ್ದೇಶದಿಂದ ಮಾಡ್ತಕ್ಕಂಥ ಪರೋಪಕಾರ ರೂಪವಾಗಿರ್ತಕ್ಕಂಥ ಯಜ್ಞವೇ ತ್ಯಾಗ ಅಂಥೇಳಿ ಈ ರೀತಿಯಾಗಿ. ಅದು ಹೇಗಿರಬೇಕು ಅಂದರೆ, ಒಂದು ಸ್ವಾರ್ಥರಹಿತವಾಗಿರ್ತಕ್ಕಂಥ ತ್ಯಾಗ ಆಗಿರಬೇಕು, ಎರಡನೇದು ಭಗವದ್ಭಕ್ತಿ. ಆ ಎರಡೂ ಸೇರಿದಾಗ ಜೀವನ ಅನ್ನೋದು ಒಂದು ಯಜ್ಞ ಅಂತ ಅನ್ನಿಸ್ಕೋತಾ ಇದೆ. ಈ ರೀತಿಯಾಗಿ ಜೀವನ ಒಂದು ಯಜ್ಞ ಅಂತ ಆಗಬೇಕು ಅಂತ ಆದಾಗ ಆ ಯಜ್ಞವರಾಹನ ಅನುಗ್ರಹ ಅನ್ನೋದು ಜೀವನಿಗೆ ಬೇಕೇ ಬೇಕು. ಜಗತ್ತಿನ ಚಕ್ರ ನಡೆಯುತ್ತಿರೋದೇ ಯಜ್ಞಗಳಿಂದ. ಯಜ್ಞಗಳಿಗೆ ಆಧಾರ ಭೂಮಿ, ಭೂಮಿಗೆ ಆಧಾರ ಯಾರು ಅಂದರೆ ವರಾಹರೂಪಿ ಪರಮಾತ್ಮ. ಇಂಥ ವರಾಹನಿಂದಲೇ ಯಜ್ಞಗಳ ರಕ್ಷಣೆ ಮತ್ತು ಭೂಮಿಯ ರಕ್ಷಣೆ ಅನ್ನೋದು ಆಗುವಂಥದ್ದು. ಯಜ್ಞದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಜೀವ, ಜೀವನಿಂದ ಮತ್ತೆ ಯಜ್ಞ. ಈ ರೀತಿಯಾಗಿ ಜಗಚ್ಚಕ್ರ ಅಂದು ನಿರಂತರವಾಗಿ ನಡೀತಾ ಇರುವಂಥದ್ದು. ಲೋಕ, ಜೀವ, ಯಜ್ಞ ಈ ಎಲ್ಲ ಪದಾರ್ಥಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಆದರೆ ಬ್ರಹ್ಮನ ಸೃಷ್ಟಿಯನ್ನೇ ಆದಿ ಹಿರಣ್ಯಾಕ್ಷ ಅಪಹಾರ ಮಾಡಲಿಕ್ಕೆ ಬರ್ತಾನೆ. ಆಗ ಚತುರ್ಮುಖ ಬ್ರಹ್ಮನಿಗೂ ನಿಯಾಮಕನಾಗಿರ್ತಕ್ಕಂಥ ಪರಬ್ರಹ್ಮ ಭಗವಂತ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ತಾನೇ ಯಜ್ಞವರಾಹನಾಗಿ ಪ್ರಕಟನಾದ ಅಂತ ಈ ರೀತಿಯಾಗಿ ಕೇಳುವಂಥದ್ದು. ಏನೆಲ್ಲ ಯಜ್ಞ ಸಾಧನೆಗಳು ನಡೀತಾ ಇದೆಯೋ ಅಂಥ ಯೋಗಯಜ್ಞ, ಸ್ವಾಧ್ಯಾಯ ರೂಪವಾಗಿರ್ತಕ್ಕಂಥ ಜ್ಞಾನಯಜ್ಞ, ದ್ರವ್ಯಯಜ್ಞ ಎಲ್ಲ ಯಜ್ಞಗಳಿಗೂ ಕೂಡ ಆ ಯಜ್ಞವರಾಹನೇ ಅಧಿಪತಿಯಾಗಿರ್ತಕ್ಕಂಥವನು, ನಿಯಾಮಕನಾಗಿರ್ತಕ್ಕಂಥವನು. ಜೀವನ ಯಜ್ಞವು ಕೂಡ ಈ ಯಜ್ಞವರಾಹನ ಸಹಾಯದಿಂದನೇ ಕ್ಷಣ ಕ್ಷಣ ಕೂಡ ನಡೀತಾ ಇರುವಂಥದ್ದು. ಆದ್ದರಿಂದ ಕ್ಷೇತ್ರಯಾತ್ರೆ ಅಥವಾ ತೀರ್ಥಯಾತ್ರೆಗೆ ಹೋಗುವಾಗ, ಶಾಸ್ತ್ರ ಮಾರ್ಗದಲ್ಲಿ ಸಾಗುವಾಗ, ತಪೋಮಾರ್ಗದಲ್ಲಿ, ದಾನ ಮಾರ್ಗದಲ್ಲಿ, ಯಜ್ಞ ಮಾರ್ಗಗಳಲ್ಲಿ, ಹೀಗೆ ಬರ್ತಕ್ಕಂಥ ಎಲ್ಲ ಪ್ರತಿಬಂಧಕಗಳನ್ನು ಮತ್ತು ಯಾವುದಾದ್ರು ಹೋಮ ಹವನ ಯಜ್ಞ ಈ ರೀತಿಯಾಗಿ ಮಾಡುವಾಗ ಹೀಗೆ ಬರ್ತಕ್ಕಂಥ ಎಲ್ಲ ಪ್ರತಿಬಂಧಕಗಳನ್ನು ನಾಶ ಮಾಡಿ ನಿವಾರಣೆ ಮಾಡಿ ನಮ್ಮನ್ನು ರಕ್ಷಿಸು ಅಂಥೇಳಿ ಈ ಯಜ್ಞವರಾಹನಲ್ಲಿ ಜೀವನ ಆಗಿರ್ತಕ್ಕಂಥವನು ಪ್ರಾರ್ಥನೆ ಮಾಡಬೇಕು. ಮಣ್ಣನ್ನು ಅಥವಾ ಪೃಥ್ವಿಯನ್ನು ತನ್ನ ಕೋರೆದಾಡಿಯಲ್ಲಿ ಹಿಡಿದು ದೇಹಕ್ಕೆ ಮಣ್ಣನ್ನು ಅಂಟಿಸಿಕೊಳ್ಳದೇ ಇರತಕ್ಕಂಥ ರೂಪ ಅಂದರೆ ಯಜ್ಞವರಾಹ ಅಂಥೇಳಿ. ಮಣ್ಣು ಅಂದರೆ ಇಲ್ಲಿ ಅಜ್ಞಾನದ ಸಂಕೇತ ಅಂತ. ಅಜ್ಞಾನ ಅನ್ನೋ ಮಣ್ಣಿನ ಸೋಂಕು ಇಲ್ಲದೇ ಇರತಕ್ಕಂಥ ಪರಮಾತ್ಮನೇ ನಮ್ಮ ಅಜ್ಞಾನ ಅನ್ನೋ ಮಣ್ಣನ್ನು ನನಗೆ ಪರಿಹಾರ ಮಾಡುವಂಥ ಈ ವರಾಹ ರೂಪಿ ಪರಮಾತ್ಮನನ್ನು ಬೇಡುವಂಥದ್ದು. ಭೂದೇವಿ ವರಾಹನನ್ನು ಹೀಗೆ ಸ್ತೋತ್ರ ಮಾಡ್ತಾಳೆ. ಓಂ ನಮೋ ಭಗವತೆ ಮಾತೃತತ್ವಲಿಂಗಾಯ ಯಜ್ಞಕೃತವೇ ಮಹೀಧರಾಯ ಮಹಾಪುರುಷಾಯ ನಮಃ, ಕರ್ಮಶುಕ್ಲಾಯ ತ್ರಿಯುಗಾಯ ನಮಸ್ತೆ ಅಂತ. ವೇದ ಮಂತ್ರಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಯಜ್ಞರೂಪಿ ವರಾಹನೇ ಷಡ್ಗುಣೇಶ್ವರಿಯ ಸಂಪನ್ನನಾಗಿರ್ತಕ್ಕಂಥ ನಿನಗೆ ನಮಸ್ಕಾರ ಅಂತ ಭೂದೇವಿ ಸ್ತೋತ್ರ ಮಾಡ್ತಾಳೆ. ಇಂಥ ವರಾಹರೂಪಿ ಪರಮಾತ್ಮನಿಗೆ ಎರಡು ರೂಪಗಳಿರ್ತಕ್ಕಂಥದ್ದು. ಒಂದು ಕೋರೆದಾಡಿಯಲ್ಲಿ ಭೂಮಿಯನ್ನು ಹೊತ್ತಿರತಕ್ಕಂಥ ಒಂದು ರೂಪ. ಎರಡನೇದು ಧರಾಲಿಂಗಿತನಾಗಿ ಶೇಷನ ಹೆಡೆಯ ಮೇಲೆ ಪಾದ ಇಟ್ಟ ವರಾಹ ಅಂತ. ಈ ರೀತಿ ಆ ರೂಪದ್ವಯಗಳ ಚಿಂತನೆಯನ್ನು ವಾದ್ಯರಾಜರು ನಮಗೆ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಭೂಮಿಯನ್ನು ಹಿರಣ್ಯಾಕ್ಷ ಕದ್ದೊಯ್ದಾದಾಗ ಶ್ರೀಹರಿ ಅದನ್ನು ಕೋರೆದಾಡೆಯಿಂದ ಮೇಲೆತ್ತಿ ತನ್ನ ಮೂಗಿನ ಮೇಲಿಟ್ಟು ರಕ್ಷಣೆ ಮಾಡಿದ. ಕೋರೆದಾಡೆ ಮೇಲಿಟ್ಟು ಧರೆಯನ್ನು ಅಂದರೆ ಭೂಮಿಯನ್ನು ಲೀಲೆಯಿಂದ ತರಬೇಕಾದ್ರೆ ಶೇಷದೇವರು ತನ್ನ ತನೆಯಲ್ಲಿ ಇಡುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಭಗವಂತನನ್ನು ಕುರಿತು. ಶೇಷದೇವರ ಮನಸ್ಸಿನ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಅದನ್ನು ವಾದರಾಜರು ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಪರಮಾತ್ಮನ ಮಡದಿಯಾಗಿರ್ತಕ್ಕಂಥ ಪರಮ ಮುಖ್ಯ ವೃತ್ತಿಯಿಂದ ವೇದಾಭಿಮಾನಿಯಾಗಿರ್ತಕ್ಕಂಥ ಜ್ಞಾನದ ಅಧಿದೇವತೆಯಾಗಿರ್ತಕ್ಕಂಥ ಧರಾದೇವಿಯನ್ನು ಶಿರದಲ್ಲಿ ಧಾರಣೆ ಮಾಡಿದ್ರೆ ಜ್ಞಾನ ದೊರೆಯುತ್ತೆ ಅಂತ ಚಿಂತನೆ. ಅವನಂತೆ ಸಾಕ್ಷಾತ್ ಧರಾದೇವಿ ಅಥವಾ ಭೂದೇವಿ ಬಂದು ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಮತ್ತೆ ಅಸುರರು ನನ್ನನ್ನು ಅಪಹಾರ ಮಾಡದೇ ಇದ್ದಂಗೆ ನಿನ್ನ ತೊಡೆಯಲ್ಲಿಯೇ ನನ್ನನ್ನು ಧರಿಸು ಅಂತ ಪ್ರಾರ್ಥನೆ ಮಾಡ್ತಾಳೆ. ಹೀಗೆ ಇಬ್ಬರೂ ಭಕ್ತರು, ಒಬ್ಬ ಶೇಷ ಒಬ್ಬ ಭೂದೇವಿ, ಇಬ್ಬರೂ ಪರಮಾತ್ಮನ ಭಕ್ತರು ಬಂದು ಬೇಡಿದಾಗ ಪರಮಾತ್ಮ ಒಂದು ಕ್ಷಣಕಾಲ ಗೊಂದನಕ್ಕೆ ಒಳಗಾದವನಂತೆ ನಟನೆ ಮಾಡ್ತಾ ಧರಾದೇವಿಯನ್ನು ಎಲ್ಲಿಡಬೇಕು ಅಂತ ತಿಳಿದು ಸಂಶಯಗ್ರಸ್ತನಾಗಿ ತನ್ನ ಮೂಗಿನ ಮೇಲೆ ಇಟ್ಟುಕೊಂಡಂತೆ. ಇಂತಹ ಸಂಶಯಗ್ರಸ್ತನಾಗಿರ್ತಕ್ಕಂಥ ಹರಿಯನ್ನು ನಾನು ಸ್ತೋತ್ರ ಮಾಡ್ತೀನಿ ಅಂತ ವಾದ್ಯರಾಜರು ಸುಂದರವಾಗಿ ವರಾಹರೂಪಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಪರಮಾತ್ಮನಿಗೆ ಎಂದೆಂದಿಗೂ ಸಂಶಯ ಗೊಂದಲಗಳ ಪ್ರಶ್ನೆಯೇ ಇಲ್ಲ. ಜೀವರಿಗೆ ಬರ್ತಕ್ಕಂಥ ಎಲ್ಲ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಪರಿಹಾರ ಮಾಡಿ ನಿಶ್ಚಯ ಜ್ಞಾನವನ್ನು ಕೊಡುವನೇ ಭಗವಂತ. ಅಜ್ಞಾನಿನ ಜ್ಞಾನದೋ ವಿಷ್ಣು ಅಂಥೇಳಿ. ಧರಾದೇವಿ ಮತ್ತು ಶೇಷದೇವರು ಇಬ್ಬರೂ ಕೂಡ ಪರಮಾತ್ಮನ ಭಕ್ತರು, ಭಗವಂತನ ಸೇವೆಗೆ ಅವಕಾಶ ಕೇಳಿದರು ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಕು. ಸ್ವಿತ್ಯಾನಂದ ಸಮುದ್ದಿಷ್ಟೋ ವರಿತಿ ಜ್ಞಾನ ಮುಚ್ಚತೆ ಮುಕ್ತಿದಾನೇನ ತಾನೇಹ ಸುವರಿತಿ ಪದದ್ವಯಂ ಅಂತ. ಆ ರೂಪವೇ ಧರಾಲಿಂಗಿತ ಶೇಷಪಡನ್ಯಸ್ಥ ಪದರಾಗಿರ್ತಕ್ಕಂಥ ವರಾಹ ಅಂತ. ಇಂದಿಗೂ ಆ ವರಾಹ ಮೂರ್ತಿ ಸೋದೆ ಮಠದಲ್ಲಿ ಮಧ್ವಕರಾಂಚಿತನಾಗಿ ಇರ್ತಾನೆ ಅಂತ ತಿಳಿಯುವಂಥದ್ದು. ಜಗನ್ನಾಥದಾಸು ತತ್ವ ಸುವಾಲಿಯಲ್ಲಿ ಈ ರೀತಿಯಾಗಿ ವರಾಹರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಸೋಮಪನ ನುಡಿ ಕೇಳಿ ಹೇಮಾಂಬಕನ ಕೊಂದಿ ಭೂಮಿಯ ನೆಗಹೀದಿ ದಾಡಿಂದ ಭೂಮಿಯ ದಾಡಿಂದ ನೆಗಹೀದ ಸ್ವಾಮಿ ಭೂ ವರಾಹ ದಯವಾಗೋ ಅಂತ ಈ ರೀತಿಯಾಗಿ ವರಾಹರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡುವಂಥದ್ದು.